ಹೇಳಿ ಸರ್, ಈಗ ನಮ್ಮ ಭಾಗದಲ್ಲಿ ಮುಖ್ಯವಾಗಿ ಈ ಒಂದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಅಥವಾ ಎರಡು ನದಿಗಳ ನಡುವಿನ ಒಂದು ಪ್ರದೇಶ ದೋವಾಬ ಅಂತ ನಾವೇನು ಕರಿತೀವಿ, ಅಥವಾ ಈ ಕೃಷ್ಣ ಮತ್ತೆ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ಇತ್ತೀಚೆಗೆ ರೈತ ಬಾಂಧವರು ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ, ಮಣ್ಣು ಜವಳಾಗ್ತಾ ಇದೆ, ಸವಳಾಗ್ತಾ ಇದೆ ಅಂತ ಮಾತಾಡ್ತಿರ್ತಾರೆ. ಏನಿದು ಮಣ್ಣಿನ ಸಮಸ್ಯಾತ್ಮಕ ಅಂತಂದ್ರೆ ಏನು ಸಮಸ್ಯೆ ಆಗ್ತದೆ, ಯಾಕೆ ಆಗ್ತದೆ ಅಂತ ಹೇಳ್ತಾ ಇದ್ದೀರಿ? ಈಗ ಸಾಮಾನ್ಯವಾದಲ್ಲಿ ಮಣ್ಣಿನಲ್ಲಿ ಏನಾಗುತ್ತೆ, ಮಣ್ಣಿನಲ್ಲಿ ಸುಣ್ಣ ಜಾಸ್ತಿ ಆಗ್ತಕ್ಕಂಥದ್ದು, ಜವಳು ಜಾಸ್ತಿ ಆಗ್ತಕ್ಕಂಥದ್ದು, ಉಪ್ಪು ಜಾಸ್ತಿ ಆಗ್ತಕ್ಕಂಥದ್ದು, ಹುಳಿ ಅಂಶ ಜಾಸ್ತಿ ಆಗ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ನೋಡ್ತಲೇ ಇರ್ತೀವಿ. ಈ ಒಂದು ಸಮಸ್ಯೆ ಹೆಚ್ಚಾದಾಗ ಏನಾಗುತ್ತೆ, ಇಳುವರಿಯಲ್ಲಿ ಸಹ ಕುಂಠಿತವಾಗ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಒಂದು ಮಣ್ಣು ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನಮ್ಮ ಒಂದು ದೇಶದಲ್ಲಿ ಸುಮಾರು 8.5 million ಹೆಕ್ಟೇರ್ ಪ್ರದೇಶ ಸವಳು ಬಾಧಿತ ಆಗಿದೆ ಅಂತಂದ್ರೆ ತಪ್ಪಾಗಲಾರದು. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು, ಮಲಪ್ರಭಾ ಅಥವಾ ಘಟಪ್ರಭಾ, ಕೃಷ್ಣ ಅಥವಾ ಕಾವೇರಿ, ಈ ಒಂದು ಪ್ರದೇಶಗಳಲ್ಲಿ ನಾವು ಹೆಚ್ಚಿನದಾಗಿ ಮಣ್ಣು ಸವಳಾಗ್ತಕ್ಕಂಥದ್ದು, ಜವಳಾಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ ಅಂತಂತಂದ್ರೆ ಅತಿ ಹೆಚ್ಚಾಗಿ ನಾವು ನೀರಾವರಿಯನ್ನು ಮಾಡೋದ್ರಿಂದ ಈ ಒಂದು ಸಮಸ್ಯೆ ಹೆಚ್ಚಾಗುತ್ತೆ. ನಮ್ಮ ಒಂದು ಅನುಭವದ ಪ್ರಕಾರ ಹೇಳೋದಾದ್ರೆ, ಯಾವ ಒಂದು ಭಾಗದಲ್ಲಿ ಕೊಳವೆ ನೀರನ್ನ ನೀರಾವರಿಗೆ ಉಪಯೋಗವನ್ನು ಮಾಡ್ತೀವೋ ಅಂತಹ ಒಂದು ಜಾಗದಲ್ಲಿ ನಾವು ಹೆಚ್ಚಾಗಿ ಸಮಸ್ಯೆ ಆಗಿರ್ತಕ್ಕಂಥ ಮಣ್ಣುಗಳನ್ನು ನಾವು ಕಾಣ್ತೇವೆ. ನಮ್ಮ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು 100,000 hectare ಪ್ರದೇಶದಷ್ಟು ಭೂಮಿ ಇವತ್ತಿನ ದಿವಸ ಸವಳು ಜವಳಾಗಿರೋದು, ಜವಳಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಸೊ ನಮ್ಮ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು 8% ನೀರಾವರಿ ಕ್ಷೇತ್ರವನ್ನು ಮಾತ್ರ ಭತ್ತವನ್ನು ಬೆಳೆಯಲು ಉಪಯೋಗವನ್ನು ಮಾಡ್ರಿ ಅಂತ ಹೇಳ್ಬಿಟ್ಟು ಕಾನೂನು ಕಟ್ಟಳೆಗಳಿದ್ರು ಕೂಡ ನಮ್ಮ ಒಂದು ಭಾಗದಲ್ಲಿ 40% ಪ್ರದೇಶದಲ್ಲಿ ಭತ್ತವನ್ನು ಬೆಳೀತಕ್ಕಂಥದ್ದನ್ನ ನಾವು ಸುಮಾರಾಗಿ ನೋಡ್ತೀವಿ. ಸೊ ಆದ್ದರಿಂದ ಈ ಒಂದು ಭತ್ತವನ್ನು ಬೆಳೆಯೋದ್ರಿಂದ ಮಣ್ಣಿನಲ್ಲಿ ಲವಣದ ಅಂಶ ಜಾಸ್ತಿ ಆಗುತ್ತೆ. ಲವಣವನ್ನು ಸಾಮಾನ್ಯವಾಗಿ ಸುಧಾರಣೆಯನ್ನು ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ಈ ಒಂದು ನಿವಾರಣೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆದಷ್ಟು ರೈತ ಬಾಂಧವರು ಕಡಿಮೆ ನೀರನ್ನು ಉಪಯೋಗವನ್ನು ಮಾಡಿಬಿಟ್ಟು ಭತ್ತವನ್ನು ಬೆಳೀತಕ್ಕಂಥದ್ದು ಸೂಕ್ತ, ಇಲ್ಲ ಅಂತಂದ್ರೆ ಸವಳು ಮತ್ತು ಜವಳಾಗಿ ಕಾಣ್ತಕ್ಕಂಥದ್ದನ್ನ ನಾವು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಮಾನ್ಯವಾಗಿ ನೋಡ್ತಾ ಇದೀವಿ. ಪ್ರತಿ ವರ್ಷನೂ ಕೂಡ ವರ್ಷದಿಂದ ವರ್ಷಕ್ಕೆ ನಮಗೆ ಸವಳು ಜವಳು ಹೆಚ್ಚಾಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. ಅದಕ್ಕೋಸ್ಕರ ರೈತ ಬಾಂಧವರು ಸವಳು ಜವಳನ್ನ ಬಹಳ ಕಡಿಮೆ ಭೂಮಿಯಲ್ಲಿ ಇರುವಂತೆ ನಿರ್ವಹಣೆಯನ್ನು ಮಾಡತಕ್ಕಂಥದ್ದು ತುಂಬಾ ಅನುಕೂಲ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಸರ್, ಈಗ ಮುಖ್ಯವಾಗಿ ತಾವು ಹೇಳಿದ ಪ್ರಕಾರ ಈ ಒಂದು ಸವಳು ಮತ್ತು ಜವಳು ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕಂಡು ಬರೋದಿಲ್ಲ ಅನ್ನೋದು ತಮ್ಮ ವಿಚಾರ. ಸಾಮಾನ್ಯವಾಗಿ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಉಷ್ಣಾಂಶ ಜಾಸ್ತಿ ಇರುತ್ತೆ. ಈ ಉಷ್ಣಾಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ, ಭೂಮಿಯಲ್ಲಿರ್ತಕ್ಕಂಥ ನೀರಿನಲ್ಲಿರ್ತಕ್ಕಂಥ ಲವಣಗಳು ಏನ್ ಮಾಡ್ತವೆ, ಹೆಚ್ಚಾಗಿ ಉಷ್ಣಾಂಶ ಇರೋದ್ರಿಂದ ಭೂಮಿಯ ಮೇಲ್ಪದರಕ್ಕೆ ಬಂದ್ಬಿಟ್ಟು ಭೂಮಿಯ ಮೇಲೆ ಶೇಖರಣೆ ಆಗ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಒಣಭೂಮಿ ಪ್ರದೇಶಗಳಲ್ಲಿ ಇಂತಹ ಒಂದು ಸಮಸ್ಯೆ ಜಾಸ್ತಿ ಹೆಚ್ಚಾಗಿರೋದ್ರಿಂದ ಅರೆ ಶುಷ್ಕ ವಾತಾವರಣದಲ್ಲಿ ಇಂತಹ ಒಂದು ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ನಮ್ಮ ಒಂದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಸುಮಾರು ಪ್ರದೇಶ ಅರೆ ಶುಷ್ಕ ವಾತಾವರಣದಲ್ಲಿ ಬರೋದ್ರಿಂದ ಸವಳು ಜವಳಾಗ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಈ ಒಂದು ಮುಖ್ಯ ಒಂದು ಪ್ರಶ್ನೆ ರೈತ ಬಾಂಧವರಿಗೆ, ಈ ಮಣ್ಣು ಸಮಸ್ಯೆಗೆ ಮುಖ್ಯ ಕಾರಣಗಳು ಮತ್ತೆ ಅದನ್ನು ನಾವು ಯಾವ ರೀತಿಯಾಗಿ ವಿಂಗಡಣೆ ಮಾಡ್ಕೋಬಹುದು ಅಂತ ಹೇಳ್ತೀರಿ ಸಮಸ್ಯಾತ್ಮಕ ಮಣ್ಣುಗಳಿಗೆ ಬಂದಾಗ? ಸಾಮಾನ್ಯವಾಗಿ ನಾವು ಮುಖ್ಯವಾಗಿರ್ತಕ್ಕಂಥ ಕಾರಣಗಳು ಮಣ್ಣು ಸಮಸ್ಯೆಗೆ ಅಂತಂದ್ರೆ ತಾಯಿ ಬಂಡೆ ಇರ್ಬೋದು, ಅಂದ್ರೆ ಪೇರೆಂಟ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಅಥವಾ ಭೂಮಿಯಲ್ಲಿರ್ತಕ್ಕಂಥ ಖನಿಜಾಂಶ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಸವಳಿತ್ತು ಅಥವಾ ಒಂದು ಉಪ್ಪಿತ್ತು ಅಂತಂತಂದ್ರೆ ಮಣ್ಣು ಕೂಡ ಉಪ್ಪು ಅಥವಾ ಸವಳು ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಅದೇ ರೀತಿ ಹವಾಮಾನ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಅರೆ ಶುಷ್ಕ ವಾತಾವರಣ ಅಥವಾ ಶುಷ್ಕ ವಾತಾವರಣ ಪ್ರದೇಶ ಇತ್ತಪ್ಪ ಅಂತಂದ್ರೆ ಮಣ್ಣು ಕೂಡ ಸವಳಾಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತಂದ್ರೆ ಭೂಮಿಯಲ್ಲಿರ್ತಕ್ಕಂಥ ಅಂತರ್ಜಲ ಮಟ್ಟ ಹೆಚ್ಚಾದಾಗಲೂ ಕೂಡ ನಾವು ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ನಮ್ಮ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಮಿತಿ ಇತಿ ಇಲ್ಲದೆ ನಾವು ನೀರಾವರಿಯನ್ನ ಹೆಚ್ಚಾಗಿ ಮಾಡ್ತಾ ಇರೋದ್ರಿಂದ ನೀರಿನಲ್ಲಿರ್ತಕ್ಕಂಥ ಲವಣಗಳು ಭೂಮಿಯಲ್ಲಿ ಸೇರ್ಕೊಂಡ್ಬಿಟ್ಟು ಲವಣ ಭೂಮಿಯು ಒಂದು ಸಮಸ್ಯೆ ಆಗ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ನೀರಾವರಿ ನೀರಿನ ಉಪ್ಪಿನ ಅಂಶ ಹೆಚ್ಚಾಗಿರೋದಲ್ಲದೆ ಬಸಿ ಗಲುಗಳಿಲ್ಲದೆ ನೀರಾವರಿಯನ್ನು ಮಾಡ್ತಕ್ಕಂಥದ್ದು, ನೀರಾವರಿ ನೀರಿನ ಉಪ್ಪಿನ ಅಂಶ ಹೆಚ್ಚಿಲ್ಲದಲ್ಲಿಯೂ ಕೂಡ ನಾವು ಹೆಚ್ಚಿನ ಒಂದು ಭಾಗವನ್ನು ನೋಡ್ತೀವಿ. ಹೆಚ್ಚಾಗಿ ನೀರು ಬೇಕಾದ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಸಾಮಾನ್ಯವಾಗಿ ಭತ್ತ ಆಗಿರ್ಬೋದು ಅಥವಾ ಕಬ್ಬಾಗಿರ್ಬೋದು, ಬಹಳಷ್ಟು ನೀರು ಬೇಕಾಗುತ್ತೆ. ಅವಶ್ಯಕತೆಗಿಂತ ಹೆಚ್ಚು ನೀರನ್ನು ಉಪಯೋಗವನ್ನು ಮಾಡೋದ್ರಿಂದ, ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದ, ಸಾವಯವ ಗೊಬ್ಬರಗಳನ್ನು ಬಳಸದೇ ಇರುವುದರಿಂದ ಕೂಡ ನಾವು ದೋಷವಿರ್ತಕ್ಕಂಥ ಮಣ್ಣುಗಳು ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಜಮೀನುಗಳಲ್ಲಿ ನೀರು ಬಸಿದು ಹೋಗಲು ಅನುಕೂಲವಾಗಿದ್ದಾಗ ಹಳ್ಳ ಕೊಳ್ಳಗಳು ಅತಿ ನೀರಾವರಿಯಿಂದ ಹೂಳು ತುಂಬಿರ್ತಕ್ಕಂಥದ್ದನ್ನು ನೋಡ್ತೀವಿ. ತಗ್ಗು ಪ್ರದೇಶಗಳಲ್ಲಿ ಜಮೀನುಗಳನ್ನು ಸಾಗುವಳಿ ಮಾಡದೇ ಇರತಕ್ಕಂಥ ಪ್ರದೇಶಗಳಲ್ಲಿಯೂ ಕೂಡ ನಾವು ದೋಷಯುಕ್ತ ಮಣ್ಣುಗಳನ್ನು ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ಮಣ್ಣುಗಳನ್ನು ನಾವು ಸವಳು ಮಣ್ಣು, ಜವಳು ಮಣ್ಣು ಅಥವಾ ಕ್ಷಾರ ಮಣ್ಣುಗಳು ಅಂತ ಹೇಳ್ಬಿಟ್ಟು ನಾವು ವಿಂಗಡಣೆಯನ್ನು ಮಾಡ್ತೀವಿ. ಈ ಸವಳು ಮತ್ತು ಜವಳು ಮಣ್ಣುಗಳನ್ನ ವೈಜ್ಞಾನಿಕವಾಗಿ ನಾವು ಹೇಗೆ ಗುರುತಿಸಬಹುದು, ಹೇಗೆ ಗುರುತಿಸಬಹುದು ಅಂತಂದ್ರೆ, ರೈತ ಬಂಧುವರು ಹೇಗೆ ಇದು ಬೆಳೀತಿಲ್ಲ ಒಂದು ಕಾರಣಕ್ಕಾಗಿ ಇದು ಫಲವತ್ತತೆ ಕಡಿಮೆ ಆಗಿದೆ ಅಷ್ಟೇ ಸಾಕು ಅಥವಾ ನೋಡ್ಲಿಕ್ಕೆ ಹೇಗಿರ್ತದೆ ಈ ಒಂದು ಮಣ್ಣು? ಈ ಒಂದು ಸವಳು ಮಣ್ಣು ಸಾಮಾನ್ಯವಾಗಿ ಬಿಳಿ ಬಿಳಿ ಇರತಕ್ಕಂಥದ್ದ ನಾವು ನೋಡ್ತೀವಿ, ಅದೇ ರೀತಿ ಉಪ್ಪು ಮಣ್ಣು ಏನಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಬಿರುಕಿರ್ತಕ್ಕಂಥದ್ದ ನಾವು ನೋಡ್ತೀವಿ. ಇಂತಹ ಒಂದು ಲಕ್ಷಣಗಳನ್ನ ನಾವು ಕಂಡು ಬಂದಾಗ ಇದು ಮಣ್ಣು ಸವಳಾಗಿದೆ ಅಥವಾ ಉಪ್ಪಾಗಿದೆ ಅಂತಕ್ಕಂಥ ಅಂಶವನ್ನ ನಾವು ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಅದೇ ರೀತಿ ನಾವು ವೈಜ್ಞಾನಿಕವಾಗಿ ಇದು ಹೇಳಬೇಕಪ್ಪ ಅಂತಂತಂದ್ರೆ, ಮಣ್ಣಿನಲ್ಲಿರ್ತಕ್ಕಂಥ ರಸಸಾರ 8.5 ಜಾಸ್ತಿ ಇತ್ತು, ಲವಣಾಂಶ ಕಡಿಮೆ ಇತ್ತಪ್ಪ ಅಂತಂದ್ರೆ ಅಂತಹ ಒಂದು ಮಣ್ಣನ್ನು ನಾವು ಉಪ್ಪು ಮಣ್ಣು ಅಂತ ಕರಿತೀವಿ. ಅದೇ ರೀತಿ ಸವಳು ಮಣ್ಣು ಅಂತಂತಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಲವಣಗಳು 4 dB ಹೆಚ್ಚಿತ್ತಪ್ಪ ಅಂತಂದ್ರೆ ಅಂತಹ ಒಂದು ಭೂಮಿಯನ್ನ ನಾವು ಸವಳು ಮಣ್ಣು ಅಂತ ಹೇಳ್ಬಿಟ್ಟು ಕರಿತೀವಿ. ಸವಳುನೂ ಜಾಸ್ತಿ ಇದ್ದು ಕ್ಷಾರನೂ ಜಾಸ್ತಿ ಇತ್ತು ಅಂದ್ರೆ ಲವಣಗಳು ಕೂಡ ಜಾಸ್ತಿ ಇದ್ದು ಮತ್ತೆ ಅದ್ರ ಜೊತೆಗೆ ಉಪ್ಪಿನ ಅಂಶವೂ ಕೂಡ ಜಾಸ್ತಿ ಇತ್ತಂತಂದ್ರೆ ಸವಳು ಮತ್ತು ಉಪ್ಪು ಮಣ್ಣು ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಬಹಳ ಡೇಂಜರ್ ಆಗಿರ್ತಕ್ಕಂತ ಒಂದು ಮಣ್ಣಾಗಿರುತ್ತೆ. ಅದಕ್ಕೋಸ್ಕರ ರೈತ ಬಾಂಧವರು ಸವಳನ್ನ ಜವಳನ್ನ ಸವಳಾಗ್ತಕ್ಕಂಥದ್ದು, ಸವಳನ್ನ ಉಪ್ಪಾಗ್ತಕ್ಕಂಥದ್ದನ್ನ ಯಾವ ಕಾರಣಕ್ಕೂ ಬಿಡಬಾರ್ದು. ಸೊ ಉಪ್ಪು ಉಪ್ಪಿನ ಅಂಶ ಆಯ್ತು ಅಂತಂದ್ರೆ ಅದನ್ನ ನಿವಾರಣೆ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ರೈತ ಬಾಂಧವರಲ್ಲಿ ವಿನಂತಿ ಏನಪ್ಪ ಅಂತಂದ್ರೆ, ಆದಷ್ಟು ನೀರನ್ನ ಹಿತಮಿತವಾಗಿ ಬಳಸೋದ್ರಿಂದ ಖಂಡಿತವಾಗ್ಲೂ ಕೂಡ ನಾವು ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ. ಈಗ ಮುಖ್ಯವಾಗಿ ಈ ಒಂದು ಸಮಸ್ಯೆಯನ್ನ ಗುರುತಿಸೋದು ಹೇಗೆ ರೈತರ ಒಂದು ಮೇಲ್ಪದರು ಭೂಮಿಯ ನೋಟಕ್ಕೆ? ಸಾಮಾನ್ಯವಾಗಿ ರೈತರು ಭೂಮಿಯನ್ನು ನೋಡಿದಾಗ ಜಮೀನಿನ ಮೇಲ್ಪದರ ಏನಾಗಿದೆ, ಬಿಳಿ ಬಿಳಿ ಆಯ್ತಪ್ಪ, ಬಿಳಿ ಬಿಳಿ ಅಥವಾ ಉಪ್ಪಿ ಇತ್ತಪ್ಪ ಅಂತಂದ್ರೆ ಅದು ಬಿಳಿಯಾದ ಉಪ್ಪಿನ ಅಂಶ ಜಾಸ್ತಿ ಇದೆ ಅಂತಕ್ಕಂಥದ್ದ ನಾವು ನೋಡ್ತೀವಿ. ಅದೇ ರೀತಿ ಜಮೀನಿನ ಮೇಲ್ಪದರದಲ್ಲಿ ಕಂದು ಮಿಶ್ರಿತ ಬಿಳಿ ಮಣ್ಣಿನ ಪುಡಿ ಕಂಡು ಬಂದರೂ ಕೂಡ ಅದನ್ನು ಗುರುತಿಸಲಿಕ್ಕೆ ಸಾಧ್ಯವಿರುತ್ತೆ. ಆಮೇಲೆ ಜಮೀನಿನಲ್ಲಿ ಆಳವಿಲ್ಲದೆ ಬಿರುಕುಗಳು ಅಂದ್ರೆ ಸಾಮಾನ್ಯವಾಗಿ ಲೈಟ್ ಆಗಿ ಬಿರುಕುಗಳನ್ನು ಮೇಲ್ಪದರಗಳು ಬಿರುಕಾಗಿರ್ತಕ್ಕಂಥದ್ದ ನಾವು ನೋಡ್ತೀವಿ. ಅಂತರ್ಜಲ ಮಟ್ಟ ಮಣ್ಣಿನ ಮೇಲ್ಮೈಗೆ ಅತಿ ಹತ್ತಿರ ಇರತಕ್ಕಂಥದ್ದು ಅಂದ್ರೆ ಸುಮಾರು 1 ನೀವು ತೆಗೆದ್ರಪ್ಪ ಅಂತಂದ್ರೆ ನಿಮಗೆ ನೀರು ಸಿಗ್ತಕ್ಕಂಥದ್ದು ಬಸಿ ನೀರು ಸಿಗ್ತದೆ. ಆ ನೀರು ಒಳ್ಳೇದಲ್ಲ, ಯಾಕಂದ್ರೆ ಅದರಲ್ಲಿ ಸವಳು ಜಾಸ್ತಿ ಇರುತ್ತೆ, ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ಅಂತಹ ಒಂದು ನೀರನ್ನು ನಾವು ನೀರಾವರಿಗೆ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಹೊಲದಲ್ಲಿ ಅಲ್ಲಲ್ಲಿ ಬೆಳೆ ಚೆನ್ನಾಗಿ ಬಾರದೇ ಇರತಕ್ಕಂಥದ್ದು, ಕೆಲವೊಂದ ಏನಿದೆ ಜರ್ಮಿನೇಷನ್ ಸೀಡ್ಲಿಂಗ್ ಎಮರ್ಜೆನ್ಸಿ ಸರಿಯಾಗಿ ಬರ್ತಾ ಇರಲ್ಲ, ಅಲ್ಲಲ್ಲೇ ಜಾಸ್ತಿ ಇರುತ್ತೆ, ಅಲ್ಲಲ್ಲೇ ಕಡಿಮೆ ಇರುತ್ತೆ. ಇಂತಹ ಒಂದು ಸಮಸ್ಯೆಯನ್ನು ನಾವು ನೋಡಿದಾಗ ನಾವು ಇಲ್ಲಿ ಸವಳಿನ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನ ನಾವು ಕಂಡುಕೊಳ್ಳಬಹುದು. ಈಗ ಸುಮಾರು ವರ್ಷಗಳಿಂದ ರೈತ ಬಾಂಧವರು ಈಗ ಈ ಒಂದು ಪ್ರಕೃತಿ ಕಾಯ್ದು ರೈತ ಬಾಂಧವರು ಈಗ ಯಥೇಚ್ಛವಾಗಿ ನೀರನ್ನ ಪ್ರತಿ ವರ್ಷ ಒಂದೇ ಬೆಳೆಯನ್ನು ಹಾಕೋದ್ರಿಂದ ಭತ್ತವನ್ನ ಬೆಳೆಯೋದ್ರಿಂದ ಇವೆಲ್ಲ ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಈ ಜವಳು ಮತ್ತು ಸವಳಿನ ಪ್ರಮಾಣ ದಿನದಿನ ಹೆಚ್ಚಾಗ್ತಾ ಇದೆ. ಹೇಳಿದ ಹಾಗೆ ಸುಮಾರು 8.5 million ಹೆಕ್ಟರ್ಗಳಷ್ಟು ಪ್ರದೇಶ ಈ ಜವಳು ಮತ್ತು ಸವಳಿಗೆ ಒಳಗಾಗ್ತಾ ಇದೆ ಅನ್ನೋದು, ಇದು ಕೃಷಿಯ ಮೇಲೆ ಏನು ದುಷ್ಪರಿಣಾಮ ಬೀಳುತ್ತದೆ? ಈಗ ಸಾಮಾನ್ಯವಾಗಿ ನಮ್ಮ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಆದ್ಮೇಲೆ ಭತ್ತ ಬೆಳೀತಕ್ಕಂಥದ್ದು ನಿರಂತರವಾಗಿ ಭತ್ತವನ್ನು ಬೆಳೀತಕ್ಕಂಥದ್ದು ಯಥೇಚ್ಛವಾಗಿ ನೀರನ್ನು ಉಪಯೋಗವನ್ನು ಮಾಡಿಕೊಂಡು ನಾವು ಭತ್ತವನ್ನು ಬೆಳೀತಾ ಇರೋದ್ರಿಂದ ಸವಳು ಮತ್ತು ಜವಳಿನ ಅಂಶ ಜಾಸ್ತಿ ಆಗ್ಬಿಟ್ಟು ನಮಗೆ ಇಳುವರಿಯ ಮೇಲೆ ದುಷ್ಪರಿಣಾಮಗಳನ್ನು ನಾವು ನೋಡ್ತೀವಿ. ಇಳುವರಿ ಕಡಿಮೆ ಆಗ್ತಕ್ಕಂಥ ಒಂದು ಸಮಸ್ಯೆ ಕಂಡು ಬರುತ್ತೆ. ಅದ್ರ ಜೊತೆಗೆ ಸಾರಜನಕನೂ ಕೂಡ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆಮ್ಲಜನಕದ ಕೊರತೆ ಕಡಿಮೆ ಆಗೋದ್ರಿಂದ ನಾವು ಬೇರುಗಳು ಚೆನ್ನಾಗಿ ಬೆಳೆಯೋದಿಲ್ಲ. ಅದೇ ರೀತಿ ಕಬ್ಬಿಣದ ಅಂಶ ಮ್ಯಾಂಗನೀಸ್ ಅಂಶಗಳ ಮಟ್ಟವು ಕೂಡ ಬಹಳ ಕಡಿಮೆ ಇರುತ್ತೆ, ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ. ಸೊ ಇಂತಹ ಒಂದು ಸಮಸ್ಯೆಗಳನ್ನು ನಾವು ಹೆಚ್ಚು ಹೆಚ್ಚಾಗಿ ನಾವು ನೋಡ್ತಾ ಇರೋದ್ರಿಂದ ಆದಷ್ಟು ನಾವು ಇಂತಹ ಸಮಸ್ಯೆಗಳನ್ನು ನಾವು ಬಗೆಹರಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತದೆ, ಒಂದು ರಸಗೊಬ್ಬರಗಳ ಪ್ರಮಾಣ ಪೂರಕೇನು ಹೆಚ್ಚಾಗ್ತದೆ. ಹೌದು ಹೌದು ಹೌದು, ಯಾಕಂದ್ರೆ ಸವಳು ಮತ್ತು ಉಪ್ಪಿನ ಭೂಮಿನಲ್ಲಿ ನಾವು ಸುಮಾರು 25% ಗೊಬ್ಬರವನ್ನು ಜಾಸ್ತಿ ಆಗ್ತಾ ಇರ್ತೀವಿ. ಹಾಗಾಗಿ ಕೆಲವು ರೈತರು ಏನ್ ಮಾಡ್ತಾರೆ, 2-3 ಗೊಬ್ಬರಗಳನ್ನ ಹೆಚ್ಚಾಗಿ ಉಪಯೋಗವನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಇಂತಹ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ಇಷ್ಟೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ ಬಾಂಧವರು ತಮ್ಮ ಮಟ್ಟದಲ್ಲಿ ಮಣ್ಣಿನ ಸುಧಾರಣೆಯನ್ನು ಮಾಡ್ಕೊಳ್ಳಿಕ್ಕೆ, ಈ ಒಂದು ಸಮಸ್ಯಾತ್ಮಕ ಮಣ್ಣುಗಳ ಸುಧಾರಣೆಯನ್ನು ಮಾಡಲಿಕ್ಕೆ ಬಹಳಷ್ಟು ತಂತ್ರಜ್ಞಾನಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದಲೂ ಕೂಡ ರಿಲೀಸ್ ಅನ್ನು ಮಾಡಿದ್ದಾರೆ. ಮುಖ್ಯವಾಗಿರ್ತಕ್ಕಂಥದ್ದು ಏನಂದ್ರೆ, ಮಣ್ಣು ಪರೀಕ್ಷೆಯನ್ನು ಮಾಡಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಹಾಕ್ತಕ್ಕಂಥದ್ದು ಮೊದಲೇ ಒಂದು ಮಟ್ಟ. ಆಮೇಲೆ ಭೂಮಿಯನ್ನ ಬೇಸಿಗೆ ಕಾಲದಲ್ಲಿ ಸಮಮಟ್ಟವಾಗಿ ಇಡ್ತಕ್ಕಂಥದ್ದು. ಈ ರೀತಿ ಸಮಮಟ್ಟ ಇಡೋದ್ರಿಂದ ಯಾವುದೇ ಕಾರಣಕ್ಕೂ ಭೂಮಿ ಮೇಲೆ ನೀರು ನಿಲ್ಲದಿಲ್ಲ, ಎಲ್ಲ ನೀರು ಇಂಗಿ ಹೋಗೋದ್ರಿಂದ ಖಂಡಿತವಾಗ್ಲೂ ಕೂಡ ಭೂಮಿಯಲ್ಲಿ ಇರ್ತಕ್ಕಂಥ ಲವಣಗಳನ್ನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಆದಷ್ಟು ಅಚ್ಚುಕಟ್ಟು ಪ್ರದೇಶದಲ್ಲಿ ಸಣ್ಣ ಸಣ್ಣ ಮಡಿಗಳನ್ನ ಮಾಡಿಬಿಟ್ಟು ಬೋದುಗಳನ್ನ ಹಾಕಿ ಬೇಸಾಯವನ್ನು ಮಾಡಬೇಕಾಗುತ್ತೆ, ಬಸಿಗಾಲುವೆಗಳನ್ನ ಮಾಡಬೇಕಾಗುತ್ತೆ, ಅಂತರ್ ಬಸಿಗಾಲುವೆಗಳನ್ನು ಕೂಡ ಮಾಡಬೇಕಾಗುತ್ತೆ. ಅದೇ ರೀತಿ ಲವಣ ಅಥವಾ ಒಂದು ಉಪ್ಪು ನಿರ್ವಹ ಉಪ್ಪು ಸಹಿಷ್ಣುತೆ ಇರತಕ್ಕಂಥ ಬೆಳೆಗಳಾಗಿರ್ತಕ್ಕಂಥ ಹತ್ತಿ, ಗೋಧಿ, ಕುಸುಬೆ, ಸಾಸಿವೆ ಇಂತಹ ಒಂದು ಬೆಳೆಗಳನ್ನು ಕೂಡ ಬೆಳಿಬೇಕಾಗುತ್ತೆ. ನಮ್ಮ ಒಂದು ಭಾಗದಲ್ಲಿ ಸಾಮಾನ್ಯವಾಗಿ ಸಾವಯವ ಗೊಬ್ಬರಗಳನ್ನು ಕಡಿಮೆ ಉಪಯೋಗವನ್ನು ಮಾಡ್ತಾರೆ. ಆದಷ್ಟು ರೈತ ಬಾಂಧವರು ಸಾವಯವ ಗೊಬ್ಬರಗಳು, ಸೆರೆಳೆ ಗೊಬ್ಬರಗಳು, ತಿಪ್ಪೆ ಗೊಬ್ಬರವನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗವನ್ನು ಮಾಡೋದ್ರಿಂದ ಸವಳಿನ ಅಂಶ ಅಥವಾ ಜವಳಿನ ಅಂಶವನ್ನು, ಉಪ್ಪಿನ ಅಂಶವನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದಷ್ಟು ರೈತ ಬಾಂಧವರು 25%ಗಿಂತ ಹೆಚ್ಚಿನದಾಗಿ ನಾವು ರಸಗೊಬ್ಬರಗಳನ್ನು ಉಪಯೋಗವನ್ನು ಮಾಡಬೇಕಾಗುತ್ತೆ. ಈಗ ಒಂದು ಎಕರೆಗೆ, ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾವು 150 kg ಸಾರಜನಕವನ್ನು ಆಗ್ತದೆ. 25% ನಾವು ಸಾರಜನಕವನ್ನು ಹೆಚ್ಚಾಗಿ ಉಪಯೋಗವನ್ನು ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ನಮ್ಮ ಒಂದು ಸಮಸ್ಯಾತ್ಮಕ ಮಂಡಳಗಳಲ್ಲಿ ನಾವು ಸುಧಾರಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದಷ್ಟು ರೈತ ಬಾಂಧವರು ಏನು ಮಾಡಬೇಕು, ಈ ಒಂದು ಭತ್ತ ಆದಮೇಲೆ ಭತ್ತ ಬೆಳೀತಕ್ಕಂಥದ್ದನ್ನ ಕಡಿಮೆ ಮಾಡಬೇಕು. ಭತ್ತ ಆದಮೇಲೆ ಪಿಳ್ಳೆ ಬೆಸರು ಅಥವಾ ಸೆರೆಳೆ ಗೊಬ್ಬರಗಳನ್ನು ಬೆಳೆದ ನಂತರ ಭತ್ತವನ್ನು ಬೆಳೆದರೆ ಭೂಮಿಯ ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ ಇದೆ. ಬಹಳಷ್ಟು ರೈತ ಬಾಂಧವರು ಇದನ್ನು ಫಾಲೋ ಮಾಡೋದಿಲ್ಲ. ಭತ್ತ ಆದಮೇಲೆ ಭತ್ತ, ಭತ್ತ ಆದಮೇಲೆ ಭತ್ತ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಭತ್ತ, ಭತ್ತ, ಪಿಳ್ಳೆ ಬೆಸರು, ಭತ್ತ, ಭತ್ತ, ಪಿಳ್ಳೆ ಬೆಸರು, ಈ ರೀತಿ ನಾವು ಒಂದು ಕ್ರಾಪಿಂಗ್ ಸಿಸ್ಟಮ್ ಅನ್ನ ಮಾಡೋದ್ರಿಂದ, ಬೆಳೆ ಬದಲಾವಣೆಯನ್ನು ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ನಮ್ಮ ಒಂದು ಭೂಮಿಯ ಸುಧಾರಣೆಯನ್ನು ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಂದು ವೇಳೆ ಭೂಮಿಯಲ್ಲಿರ್ತಕ್ಕಂತಹ ಮಣ್ಣಿನ ಲವಣಾಂಶ ಜಾಸ್ತಿ ಇದ್ದಾಗ ಅಂತರ್ಬಸಿಗಾಲುಗಳನ್ನು ಕೂಡ ಮಾಡಬೇಕಾಗುತ್ತೆ. ಒಂದು ಅಂತರ್ಗಾಲುವೆ ಬಸಿಗಾಲುಗಳನ್ನು ಮಾಡಬೇಕಂದ್ರೆ ಸುಮಾರಾಗಿ 40-50 ಸಾವಿರ ರೂಪಾಯಿ ಒಂದು ಎಕರೆಗೆ ಖರ್ಚಾಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಅದಕ್ಕೋಸ್ಕರ ರೈತ ಬಾಂಧವರು ಆದಷ್ಟು ಮಣ್ಣಿನ ಸುಧಾರಣೆಯನ್ನು ಮಾಡಬೇಕಾಗತ್ತೆ. ಅದರಲ್ಲಿ ಪರ್ಯಾಯ ಭೂಮಿ ನಿರ್ವಹಣೆ ಅಂದ್ರೆ ಅರಣ್ಯ ಗಿಡಗಳಾಗಿರ್ತಕ್ಕಂಥ ಬಳ್ಳಾರಿ ಜಾಲಿ ಇರಬಹುದು, ಕರಿಜಾಲಿ ಇರಬಹುದು, ಸರ್ವೆ ಮರ ಇರಬಹುದು, ಇವುಗಳನ್ನೆಲ್ಲ ಬಹಳ ಸೂಕ್ತವಾಗಿರ್ತಕ್ಕಂಥ ಒಂದು ಅರಣ್ಯ ಗಿಡಗಳಂತಂದ್ರೆ ತಪ್ಪಾಗಲಾರದು. ಇದರ ಜೊತೆಗೆ ಹಣ್ಣಿನ ಗಿಡಗಳನ್ನು ಕೂಡ ನಾವು ಬೆಳಿಬಹುದು. ಸಪೋಟ, ದಾಳಿಂಬೆ, ನೇರಳೆ, ಬಾರೆ ಇಂಥವು ಕೂಡ ಬಹಳ ಕಡಿಮೆ ನೀರಿನ ಬೆಳೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಇವೆಲ್ಲವೂ ಕೂಡ ಸಾಧ್ಯವಾಗಿದ್ದಾಗ ಹುಲ್ಲು ಬೆಳೆಗಳಾಗಿರ್ತಕ್ಕಂಥ ನೇಪಿಯರ್ ಹುಲ್ಲು ಆಗಿರ್ಬೋದು, ಪ್ಯಾರಾಗ್ರಾಸ್ ಆಗಿರ್ಬೋದು, ಕರ್ನಲ್ ಗ್ರಾಸ್ ಆಗಿರ್ಬೋದು, ಇವುಗಳನ್ನು ಬೆಳೆಯೋದ್ರಿಂದ ಸ್ವಲ್ಪ ಮಟ್ಟಿಗೆ ಸವಳಿನ ಅಂಶ ಅಥವಾ ಉಪ್ಪಿನ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಇದು ವರ್ಷಗಟ್ಟಲೆ ಈ ರೀತಿಯಾಗಿ ಮಾಡೋದ್ರಿಂದ ಕ್ರಮೇಣವಾಗಿ ಕಡಿಮೆ ಆಗ್ತದ ಅಥವಾ ಬೇಗನೆ ಇದು ಮಣ್ಣು ಸುಧಾರಿಸುತ್ತೆ ಅಂತ? ಇಲ್ಲ, ಭೂಮಿಯನ್ನು ಸುಧಾರಣೆಯನ್ನು ಮಾಡಬೇಕಂದ್ರೆ ಕನಿಷ್ಠ 2-3 ವರ್ಷ ಬೇಕಾಗುತ್ತೆ. ಇಂತಹ ಒಂದು ಸುಧಾರಣೆಗಳಿಂದ ವರ್ಷದಿಂದ ವರ್ಷಕ್ಕೆ ನಾವು ಮಾಡ್ತಾ ಹೋದಂಗೆಲ್ಲ 3-5 ವರ್ಷದೊಳಗೆ ನಮ್ಮ ಒಂದು ಭೂಮಿಯ ಸುಧಾರಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾವುದೇ ಈ ಭೂಮಿಯ ಒಂದು ಸುಧಾರಣೆಯನ್ನ ನಾವು ಏಕಾಏಕಿಯಾಗಿ 1 ಸೀಸನ್ ಅಥವಾ 2 ಸೀಸನ್ ಆಗಿ ಸುಧಾರಣೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಟೆಂಪ್ರವರಿ ನಾವು ಮಾಡಬಹುದೇ ಹೊರತು ಪರ್ಮನೆಂಟ್ ಆಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ವೈಜ್ಞಾನಿಕ ಪದ್ಧತಿಗಳನ್ನ ಈಗಾಗಲೇ ತಿಳಿಸಿರುವಂತೆ ಇವೆಲ್ಲವುಗಳನ್ನು ಕೂಡ ನಾವು ಅಡಾಪ್ಟ್ ಮಾಡಿಕೊಂಡು ಅಳವಡಿಸಿಕೊಂಡು ಮುಂದುವರಿದಿದ್ದಾದ್ರೆ ಖಂಡಿತವಾಗ್ಲೂ ಕೂಡ ಸವಳು ಅಥವಾ ಉಪ್ಪಿನ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ನಾವು ಸಾಧ್ಯವಾಗುತ್ತೆ. ಈಗ ರೈತ ಬಾಂಧವರು ಕೆಲವೊಂದು ಬೇಸಾಯ ಕ್ರಮಗಳಿಂದ ಏನಾದರೂ ಈ ಒಂದು ಸುಧಾರಣೆ ಮಾಡ್ಕೋಬಹುದಾ ಮಣ್ಣನ್ನ? ಒಂದೇನಪ್ಪ ಅಂತಂತಂದ್ರೆ ಹೆಚ್ಚಿನ ಉಪ್ಪಿನ ಅಂಶ ಇರತಕ್ಕಂಥ ನೀರಾವರಿ ನೀರಿನಿಂದ ನೀರಾವರಿ ಮಾಡತಕ್ಕಂಥದ್ದು, ಆಮೇಲೆ ನೀರಾವರಿ ಕಾಲುವೆಗಳಿಗೆ ಕೊಟ್ಟಷ್ಟೇ ಪ್ರಾಮುಖ್ಯತೆಯನ್ನು ಬಸಿಗಾಲುಗಳಿಗೆ ಕೊಡದೇ ಇರತಕ್ಕಂಥದ್ದು, ಹೆಚ್ಚಿನ ನೀರಿನ ಅವಶ್ಯಕತೆ ಇರುವ ಬೆಳೆಗಳಾಗಿರ್ತಕ್ಕಂಥ ಭತ್ತ, ಕಬ್ಬುಗಳು, ಇವುಗಳನ್ನು ತಗ್ಗು ಪ್ರದೇಶದಲ್ಲಿ ಬೆಳೆದ್ರೆ ವಾಸಿಯಾಗುತ್ತೆ. ಅವಶ್ಯಕತೆಗಿಂತ ಹೆಚ್ಚು ನೀರು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು, ಸಾವಯವ ಗೊಬ್ಬರಗಳನ್ನು ಬಳಸದೇ ಇರತಕ್ಕಂಥದ್ದು, ಆಮೇಲೆ ತಗ್ಗು ಪ್ರದೇಶಗಳಲ್ಲಿ ಜಮೀನುಗಳನ್ನು ಸಾಗುವಳಿ ಮಾಡದೇ ಇರತಕ್ಕಂಥದ್ದು, ಇಂತಹ ಒಂದು ಸಂದರ್ಭದಲ್ಲಿ ನಮಗೆ ದೋಷಯುಕ್ತ ಬೇಸಾಯ ಕ್ರಮಗಳು ಆಗ್ತಾ ಇರ್ತವೆ. ಅಂಥವುಗಳನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ. ಅನುಸರಿಸಬೇಕಾಗುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ಸವಳು ಮಣ್ಣಿನಲ್ಲಿ ಮಣ್ಣು ನಿರ್ವಹಣೆ ಕ್ರಮಗಳನ್ನು ನಾವು ನೋಡೋದಾದ್ರೆ ಒಂದು ಮಣ್ಣು ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಮಣ್ಣು ಪರೀಕ್ಷೆ ಮಾಡದಲೇನೆ ಜಿಪ್ಸಮ್ ಅನ್ನ ಹಾಕ್ತಾರೆ. ಸವಳು ಭೂಮಿನಲ್ಲಿ ಆಲ್ರೆಡಿ ಜಿಪ್ಸಮ್ ಇರುತ್ತೆ, ಮತ್ತೆ ಜಿಪ್ಸಮ್ ಅನ್ನ ಜಾಸ್ತಿ ಹಾಕೋದ್ರಿಂದ ದೋಷ ಇನ್ನೂ ಸಮಸ್ಯೆ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅದಕ್ಕೋಸ್ಕರ ರೈತ ಬಾಂಧವರಲ್ಲಿ ವಿನಂತಿ ಏನಂತಂದ್ರೆ ಮಣ್ಣಿನಲ್ಲಿ ಸವಳಿನ ಅಂಶ ಜಾಸ್ತಿ ಇದೆಯಾ ಅಥವಾ ಉಪ್ಪಿನ ಅಂಶ ಜಾಸ್ತಿ ಇದೆಯಾ ಅನ್ನೋದನ್ನ ತಿಳ್ಕೊಂಡು ನಾವು ಜಿಪ್ಸಮ್ ಅನ್ನ ಹಾಕ್ಬೇಕಾಗತ್ತೆ. ಉಪ್ಪಿನ ಅಂಶ ಜಾಸ್ತಿ ಇದ್ರೆ ಮಾತ್ರ ನಾವು ಸೆಟ್ರೈಟ್ ಆಗಲಿ ಅಥವಾ ಜಿಪ್ಸಮ್ ಅಲ್ಲೇ ಹಾಕ್ಬೇಕಾಗತ್ತೆ. ಸವಳು ಭೂಮಿಗೆ ನಾವು ಯಾವುದೇ ಕಾರಣಕ್ಕೂ ಜಿಪ್ಸಮ್ ಅಥವಾ ಸೆಟ್ರೈಟ್ ಅನ್ನ ಹಾಕ್ಬಾರ್ದು. ಇದರ ಜೊತೆಗೆ ಸಣ್ಣ ಸಣ್ಣ ಮಡಿಗಳು, ಈಗಾಗಲೇ ತಿಳಿಸಿರುವಂತೆ ಮಡಿಗಳನ್ನು ಮಾಡ್ತಕ್ಕಂಥದ್ದು, ಮಡಿಗಳಲ್ಲಿ ನೀರನ್ನು ನಿಲ್ಲಿಸ್ತಕ್ಕಂಥದ್ದು, ಬಸಿಗಾಲುಗಳನ್ನು ಹಾಕ್ತಕ್ಕಂಥದ್ದು, ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು, ಕೃಷಿ ಭಾರವಾಗಿರ್ತಕ್ಕಂಥ ಕೃಷಿ ಯಂತ್ರೋಪಕರಣಗಳನ್ನು ಉಪಯೋಗಿಸದೇ ಇರತಕ್ಕಂಥದ್ದು, ಆಮೇಲೆ ಇಂತಹ ಒಂದು ಕೆಲವು ಪದ್ಧತಿಗಳನ್ನು ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನಾವು ಮಣ್ಣಿನ ಸುಧಾರಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ಸವಳು ಮಣ್ಣಿನಲ್ಲಿ ಬೆಳೆ ನಿರ್ವಹಣೆಯನ್ನ ಬೆಳೆ ಯಾವ ರೀತಿಯಾಗಿ ಹಾಕೊಳ್ಳಿಕ್ಕೆ ಅವಕಾಶ ಇದೆ? ಸಾಮಾನ್ಯವಾಗಿ ಸುಧಾರಣೆ ಆಗ್ಬೇಕಂತಂದ್ರೆ ಈಗ ಸಾಮಾನ್ಯವಾಗಿ ಸವಳು ಸಹಿಷ್ಣುತೆ ಇರತಕ್ಕಂಥ ಬೆಳೆಗಳನ್ನ ಬೆಳೀತಕ್ಕಂಥದ್ದು ತುಂಬಾ ಉತ್ತಮ. ಸಾಮಾನ್ಯವಾಗಿ ಸವಳು ಶ್ರೇಷ್ಠತೆ ಹೊಂದಿರತಕ್ಕಂಥ ಪ್ಯಾರಾ ಆಗಿರ್ಬೋದು, ಪ್ಯಾರಾಗ್ರಾಸ್ ಆಗಿರ್ಬೋದು, ರೋಡ್ ಗ್ರಾಸ್ ಆಗಿರ್ಬೋದು, ಗಿನಿಯಾ ಗ್ರಾಸ್ ಆಗಿರ್ಬೋದು, ಇಂತಹ ಬಹುವಾರ್ಷಿಕ ಹುಲ್ಲಿನ ಬೆಳೆಗಳನ್ನು ಬೆಳೀತಕ್ಕಂಥದ್ದು ತುಂಬಾ ಒಳ್ಳೆಯದು. ಅದರ ಜೊತೆಗೆ ಸುಮಾರು ನಾವು ಬೆಳೆಗಳ ಬೆಳವಣಿಗೆಗೆ ಅಂತರದಲ್ಲಿ ಎಡಕುಂಟೆಗಳನ್ನು ಹೊಡೆತಕ್ಕಂಥದ್ದು ಸೂಕ್ತ. ಆಮೇಲೆ 2% ಯೂರಿಯಾವನ್ನು ಸಿಂಪರಣೆ ಮಾಡತಕ್ಕಂಥದ್ದು ಇಷ್ಟ. ಬಿತ್ತನೆ ಬೀಜದ ಪ್ರಮಾಣದಲ್ಲಿ 25% ಹೆಚ್ಚು ಮಾಡತಕ್ಕಂಥದ್ದು. ಅದೇ ರೀತಿ ಭತ್ತದ ಬೀಜವನ್ನ 0.1% ಉಪ್ಪಿನ ದ್ರಾವಣದಲ್ಲಿ ನೆನೆಸಿ ಬಿತ್ತಿರುವುದರಿಂದ ಅದರ ಸವಳು ಸಹಿಷ್ಣುತೆಯನ್ನ ಹೆಚ್ಚಾಗಿರುವುದನ್ನು ನಾವು ಕಂಡು ಬರ್ತೀವಿ. ಅದೇ ರೀತಿ 2% ಸುಣ್ಣದ ಕ್ಲೋರೈಡ್ ದ್ರಾವಣವನ್ನ ಬಿತ್ತನೆ ಬೀಜವನ್ನ 3-4 ತಾಸು ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತಕ್ಕಂಥದ್ದು ತುಂಬಾ ಉತ್ತಮ. ಶಿಫಾರಸಿಗಿಂತ 15-20% ಅಧಿಕ ಬಿತ್ತನೆಯ ಬೀಜವನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಅಂತರ್ಗತ ಬಸುಗಾಲುಗಳನ್ನ ಮಾಡತಕ್ಕಂಥದ್ದು ಈಗಾಗಲೇ ತಿಳಿಸಿರುವಂತೆ 1 ಹೆಕ್ಟೇರ್ಗೆ 60,000-70,000 ಆಗೋದ್ರಿಂದ ನಾವು ಜೈವಿಕ ಬದುಗಾಲುಗಳು ಅಂದ್ರೆ ಬಯೋ ಡ್ರೈನೇಜ್ ಅಂತ ಏನ್ ಕರೀತೀವಲ್ಲ, ಅಂತ ಜೈವಿಕ ಬಸುಗಾಲುಗಳು ಅಂತ ಹೇಳ್ಬಿಟ್ಟು ಕರೀತೀವಲ್ಲ, ಅವುಗಳನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಖರ್ಚು ಕಡಿಮೆ ಆಗ್ಬಿಟ್ಟು ಹೆಚ್ಚಿನ ಒಂದು ಸುಧಾರಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲ, ಮುಖ್ಯವಾಗಿ ಸವಳು ಸಹಿಷ್ಣುತೆ ಹೊಂದಿರುವ ಬೆಳೆಗಳನ್ನು ಕೂಡ ನಾವು ರೈತ ಬಾಂಧವರು ಹಾಕೋಬೇಕು. ಆ ನಿಟ್ಟಿನಲ್ಲಿ ಈ ಸವಳು ಮಣ್ಣನ್ನು ಸುಧಾರಣೆ ಮಾಡಬೇಕಂತ ಹೇಳಿದ್ರಿ. ಮುಖ್ಯವಾಗಿ ಅಂತಹ ತಳಿಗಳೇ ಆಗಿದಾವೆ, ಬೆಳೆಗಳೇ ಆಗಿದಾವೆ. ಸಾಮಾನ್ಯವಾಗಿ ನಾವು ಹತ್ತಿ ಅಂತ ತಗೊಂಡಾಗ ನಮ್ಮ ಒಂದು ಭಾಗದಲ್ಲಿ ಲಕ್ಷ್ಮೀ ಹತ್ತಿ ಇರ್ಬೋದು, ಸರ್ವೋತ್ತಮ ಇರ್ಬೋದು, RAHS-14 ಅಂತ ಇದೆ. ಅದೇ ರೀತಿ ಕುಸುಮಿನಲ್ಲಿ A1 ಅಂತ ಇದೆ, ಭೀಮಾ ಅಂತ ಇದೆ. ಸೂರ್ಯಕಾಂತಿನಲ್ಲಿ KBSH-1, P-64, A-43. ಭತ್ತದಲ್ಲಿ CSR-22 ಅಂತ ಇದೆ. ಹಿಂಗಾರಿ ಜೋಳದಲ್ಲಿ MALDANDI-35- ಅಂತ ಇದೆ. ಅದೇ ರೀತಿ ತರಕಾರಿ ಬೆಳೆಗಳಲ್ಲಿ ಬದನೆ, ಹೀರೆಕಾಯಿ, ಬೀಟ್ರೂಟು, ಮೂಲಂಗಿ ಬೆಳೆಯಬಹುದು. ಅರಣ್ಯಗಳಲ್ಲಿ ಕರಿಗಾಲಿ, ಸರ್ವೆ ಮರ, ಬಳ್ಳಾರಿ ಜಾಲಿ, ಬಾಗೆ. ಹಣ್ಣಿನ ಬೆಳೆಗಳಲ್ಲಿ ನೇರಳೆ, ದಾಳಿಂಬೆ, ಸಪೋಟ, ಇಂತಹ ಒಂದು ಬೆಳೆಗಳು ಸವಳು ಸಹಿಷ್ಣುತೆ ಹೊಂದಿರತಕ್ಕಂಥ ಬೆಳೆಗಳು ಅಂದ್ರೆ ತಪ್ಪಾಗಲಾರದು. ಆದಷ್ಟು ರೈತ ಬಾಂಧವರು ಇಂತಹ ಒಂದು ಲವಣ ಸಹಿಷ್ಣುತೆ ಹೊಂದಿರತಕ್ಕಂಥ ಬೆಳೆಗಳನ್ನು ಫಲವತ್ತತೆ ಹಾಳಾಗದಂಗೆ ನೋಡ್ಕೊಳ್ಳೋದ್ರ ಜೊತೆಗೆ ಉಪ್ಪಿನ ಅಂಶ ಅಥವಾ ಸವಳಿನ ಅಂಶ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಈಗ ಪೋಷಕಾಂಶಗಳಿಂದ ಏನಾದರೂ ಮಣ್ಣು ಹಾಳಾಗ್ತದ ಅಥವಾ ಪೋಷಕಾಂಶಗಳನ್ನು ಹಾಕೋದ್ರ ಮೂಲಕ ಈ ಗೊಬ್ಬರಗಳನ್ನು ಹಾಕೋದ್ರ ಮೂಲಕ ಏನು ಸವಳು ಜವಳನ್ನು ನಾವು ಏನಾದರೂ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ? ಡೆಫಿನೆಟ್ ಆಗಿ ಈ ಗೊಬ್ಬರಗಳನ್ನು ಜಾಸ್ತಿ ಹಾಕೋದ್ರಿಂದ ನಮಗೆ ಸವಳು ಜವಳು ಜಾಸ್ತಿ ಆಗಿದೆ. ನಮ್ಮ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಸಾವಯವ ಗೊಬ್ಬರಗಳನ್ನು ಉಪಯೋಗಿಸದೆ ಬರೀ ಸರ್ಕಾರಿ ಗೊಬ್ಬರಗಳನ್ನು ಉಪಯೋಗವನ್ನು ಮಾಡೋದ್ರಿಂದ ಹೆಚ್ಚಿನದಾಗಿ ಸವಳು ಮತ್ತು ಉಪ್ಪಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ರೈತ ಬಾಂಧವರಲ್ಲಿ ವಿನಂತಿ ಏನಪ್ಪ ಅಂತಂದ್ರೆ, ಸರ್ಕಾರಿ ಗೊಬ್ಬರ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಕೂಡ ಕಂಪಲ್ಸರಿಯಾಗಿ ಉಪಯೋಗವನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ಡಯಾಂಚ ಆಗಿರ್ಬೋದು, ಬಿಳಿ ಪೆಸರಾಗಿರ್ಬೋದು, ಇಂಥ ಅಥವಾ ಒಂದು ಬೇರೆ ಬೇರೆ ಒಂದು ಪಲ್ಸ್ ಇರತಕ್ಕಂಥ ದ್ವಿದಳ ಧಾನ್ಯಗಳ ಬೆಳೆಗಳನ್ನು ಬೆಳೆಯೋದ್ರಿಂದ ಖಂಡಿತವಾಗ್ಲೂ ಕೂಡ ಇದರ ಸುಧಾರಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದಷ್ಟು ರೈತ ಬಾಂಧವರು ಕಡಿಮೆ ಖರ್ಚಿನಲ್ಲಿ ಸುಧಾರಣೆಯನ್ನು ಮಾಡಿಬಿಟ್ಟು ಹೆಚ್ಚು ಇಳುವರಿಯನ್ನು ಪಡಲಿಕ್ಕೆ ನಾವು ನಿರ್ವಹಣೆಯನ್ನು ಮಾಡತಕ್ಕಂಥದ್ದು ತುಂಬಾ ಒಳ್ಳೆಯದು. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟರೆ. ಮುಖ್ಯವಾಗಿ ಪ್ರಾರಂಭದಲ್ಲಿ ನಮ್ಮ ಪೂರ್ವಜಕರ ಭೂಮಿ ಇಷ್ಟು ಪ್ರಮಾಣದಲ್ಲಿ ಕೆಟ್ಟಿರಲಿಲ್ಲ. ನಮ್ಮ ಒಂದು ಬೇಸಾಯ ಕ್ರಮಗಳಾಗಿರ್ಬೋದು, ನಮ್ಮ ಒಂದು ಅತಿಯಾದಂತಹ ಒಂದು ರಾಸಾಯನಿಕ ಪದ್ಧತಿಗಳಿಂದ ಮತ್ತೆ ಕೆಲವೊಂದು ಮಾನವ ನಿರ್ಮಿತ ಪದ್ಧತಿಗಳಿಂದ ನಾವು ಬಹಳಷ್ಟು ಕ್ಷಾರ, ಜವಳು, ಸವಳು, ಸಮಸ್ಯಾತ್ಮಕ ಮಣ್ಣುಗಳನ್ನು ನಾವು ನೋಡ್ತಾ ಇದೀವಿ. ಕೊನೆಯದಾಗಿ ಏನ್ ಹೇಳ್ತೀರಿ ರೈತ ಬಾಂಧವರಿಗೆ ಒಂದು ಕಿವಿ ಮಾತು? ಒಂದು ಹೇಳೋದಾದ್ರೆ ನಮ್ಮ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ವರ್ಷದಿಂದ ವರ್ಷಕ್ಕೆ ಸವಳು ಮತ್ತು ಜವಳು ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಇದರಿಂದ ಮಣ್ಣಿನ ಫಲವತ್ತತೆಯನ್ನು ಕೂಡ ಕ್ಷೀಣಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಅದಕ್ಕೋಸ್ಕರ ರೈತ ಬಾಂಧವರಲ್ಲಿ ವಿನಂತಿ ಏನಪ್ಪ ಅಂತಂದ್ರೆ, ಮಣ್ಣು ಪರೀಕ್ಷೆಯನ್ನು ಮಾಡಿಬಿಟ್ಟು ಮಣ್ಣು ಸವಳಾಗಿದೆಯಾ ಅಥವಾ ಉಪ್ಪಾಗಿದೆಯಾ ಅಂತಕ್ಕಂಥದ್ದನ್ನ ತಿಳ್ಕೊಂಡು ನಾವು ಜಿಪ್ಸಮ್ ಅನ್ನು ಉಪಯೋಗವನ್ನು ಮಾಡಿ ಕ್ಷಾರ ಭೂಮಿಗಳನ್ನು ನಾವು ಸುಧಾರಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದಷ್ಟು ರೈತ ಬಾಂಧವರು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಸುಣ್ಣ, ಜಿಪ್ಸಮ್ ಅನ್ನು ಅಥವಾ ಸೆಟ್ರೈಟ್ ಅನ್ನು ಹಾಕ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಮಣ್ಣಿನ ನಿರ್ವಹಣೆ, ನೀರಿನ ನಿರ್ವಹಣೆ ಮತ್ತು ಬೆಳೆ ನಿರ್ವಹಣೆಯನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನಾವು ಸವಳಾಗ್ತಕ್ಕಂಥದ್ದು, ಜವಳಾಗ್ತಕ್ಕಂಥದ್ದು ಮತ್ತು ಉಪ್ಪಾಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆಯದು ಸರ್. ಮುಖ್ಯವಾಗಿ ರೈತ ಬಾಂಧವರು ಇತ್ತೀಚಿನ ದಿನಗಳಲ್ಲಿ ಅತಿ ಸಮಸ್ಯೆಗೆ ಒಳಗಾಗಿರುವಂತದ್ದು ಈ ಜವಳು ಮತ್ತು ಸವಳು ಸಮಸ್ಯಾತ್ಮಕ ಮಣ್ಣುಗಳಿಂದ. ವರ್ಷದಿಂದ ವರ್ಷಕ್ಕೆ ಉತ್ಪಾದನೆ ಹೆಚ್ಚಾಗ್ತಾ ಇದೆ ಮತ್ತು ಉತ್ಪಾದನಾ ವೆಚ್ಚಗಳು ಕೂಡ ಹೆಚ್ಚಾಗ್ತಾ ಇದೆ. ಆರ್ಥಿಕವಾಗಿ ರೈತ ಬಾಂಧವರಿಗೆ ನಿವ್ವಳ ಲಾಭ ದೊರೀತಾ ಇಲ್ಲ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಈ ಸಮಸ್ಯಾತ್ಮಕ ಮಣ್ಣುಗಳನ್ನ ಸರಿಪಡಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ತಾವು ಹೇಳಿದ ಹಾಗೆ ಈ ಒಂದು ಬೇಸಾಯ ಕ್ರಮಗಳಿಂದ ಆಗಿರ್ಬೋದು, ನೀರಿನ ನಿರ್ವಹಣೆಯಿಂದ ಆಗಿರ್ಬೋದು, ಬೆಳೆಗಳ ಆಯ್ಕೆಯಿಂದ ಆಗಿರ್ಬೋದು, ಜೊತೆಗೆ ಈ ನಮ್ಮ ಒಂದು ಬೇಸಾಯ ಕ್ರಮಗಳು ಹತ್ತು ಹಲವಾರು ಡ್ರೈನೇಜ್ಗಳನ್ನ ಮಾಡುವಂತದ್ದಾಗಿರ್ಬೋದು, ಈ ಒಂದು ಸುಧಾರಿತ ಪದ್ಧತಿಗಳನ್ನ ಮಾಹಿತಿಯನ್ನ ತಿಳ್ಕೊಂಡು ಮಣ್ಣನ್ನ ನಿರ್ವಹಣೆ ಮಾಡಿದ್ರಪ್ಪ ಅಂತಂದ್ರೆ ಫಲವತ್ತಾದ ಮಣ್ಣು ಈಗಲೂ ಬೇಕು, ಮುಂದೂ ಬೇಕು,

ಇನ್ನು ಹೆಸರಿನಲ್ಲಿ ಕಳೆ ನಿಯಂತ್ರಣದ ಕುರಿತು ಹೇಳೋದಾದ್ರೆ, ಹೆಸರು ಬಿತ್ತಿದ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 ಲೀಟರ್ ಪೆಂಡಿ ಮಿಥಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನ ಮಾಡಬೇಕು. ಇನ್ನು ಕುರಿಗಳನ್ನ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು, ಕರಳು ಬೇನೆ ಮತ್ತು ಗಂಟಲು ಬೇನೆ ಈ ರೋಗ ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನ ಹಾಕಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನ ಹಾಕಿಸಿ. ಇನ್ನು ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದಿ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನ ಬೆಳೆಯಿರಿ. ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಹಸು, ಎಮ್ಮೆ, ಎತ್ತುಗಳಿಗೆ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆಯ ಲಸಿಕೆಯನ್ನ ಹಾಕಿಸಿ. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಂಧುವರೇ, ಈಗ ಪೇಟೆ ಧಾರಣೆ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಈ ರೀತಿಯಾಗಿದೆ. ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಶೇಂಗಾ ಗುಂಗುರು ಕ್ವಿಂಟಾಲ್ಗೆ ಕನಿಷ್ಠ 4,635 ರೂಪಾಯಿಗಳಿಂದ ಗರಿಷ್ಠ 5,325 ರೂಪಾಯಿಗಳು. ಇನ್ನು ಸಣ್ಣ ಭತ್ತ ಸೋನ 1,619 ರೂಪಾಯಿಗಳಿಂದ 2,015 ರೂಪಾಯಿಗಳು. ಕೆಂಪು ತೊಗರಿ 6,139 ರೂಪಾಯಿಗಳಿಂದ 6,601 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 6,400 ರೂಪಾಯಿಗಳಿಂದ 7,200 ರೂಪಾಯಿಗಳು. ಇದು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪೇಟೆ ಧಾರಣೆ. ರೈತ ಬಂಧುವರೇ, ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಲಬುರಗಿ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:21. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಕುಷ್ಟಗಿ ತಾಲೂಕಿನ ಮರಿಸತ್ಯಪ್ಪ ಮತ್ತು ಸಂಗಡಿಗರಿಂದ ನೇಗಿಲ ಪದಗಳು. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ವಾಣಿಜ್ಯ ಪ್ರಕಟಣೆ ಕೇಳಿದ್ರೆ ಈಗ ಕೇಳಿ ಕುಷ್ಟಗಿ ತಾಲೂಕಿನ ಮರಿಸತ್ಯಪ್ಪ ಮತ್ತು ಸಂಗಡಿಗರಿಂದ ನೇಗಿಲ ಪದಗಳು. ಅಂತಿಯ ಒಡಿವಾಗೋ ಎಂತವರ ನೆನಿಬೇಕಾ, ಪಂಚ ಪಾಂಡವರ ಧರುಮಾರು ಅಂತಿಯ ಸಂತೋಷ ಸಾಯಾ. ಸಾದೇವ ಶಕುನ ಮನಿಯಾಗ ಮೈದುನ ಚಂದ್ರ ಚಂದ ಹೂವಿನ ಮಲ್ಲಿಗೆ ಚಂದ ಹಕ್ಕಾಗ ಚಂದ ಗಿಳಿರಾಮೋ ಮೈದೊನ ಚಂದ ತುಂಬೇ